ಚಿಕ್ಕ ಈ ಸಣ್ಣ ಸಣ್ಣ 5 ವರ್ಷದ್ದು 6 ವರ್ಷದ್ದು 3 ವರ್ಷದ್ದು ವರ್ಷ ವರ್ಷ ನಾನು ಅದನ್ನ ಅದ್ರ ಕೊಂಬೆಗಳನ್ನ ತೆಗೆದು ಈಗ ಸಸಿ ಮಾಡ್ತಾ ಇದ್ದೀನಿ. ಹಂಗಾಗಿ ನನ್ನ ಹತ್ರ ಆಲದ ಗಿಡಗಳೇ ಒಂದು ದೊಡ್ಡದು, ಅದು ನನ್ನ ಹೇಳಿದ ಅಪ್ಪ ಮಕ್ಕಳು ಅಂತ ಹೆಸರಿಟ್ಟಿದ್ದೀನಿ. ಅದ್ರ ಜೊತೆ ಈ ಸಣ್ಣ ಸಣ್ಣದ ನೋಡಕ್ ತುಂಬಾ ಅಂದವಾಗಿದೆ. ಆಮೇಲೆ ಮಾಡ್ತಾ ಮಾಡ್ತಾ ನನ್ಗೆ ಏನನ್ಸ್ತು, ಅರಳಿ ಗಿಡಗಳನ್ನ ನಾನು ಮಾಡಕ್ ಶುರು ಮಾಡಿದೆ. ಬೇವಿಂದ್ ಮಾಡಿದೀನಿ, ಸಪೋಟ, ಹೊಂಗೆ ಸಸಿಗಳು ಮಾಡಿರಂತದ್ದು, ಆಮೇಲೆ ಹಲಸು ಮಾಡಿದೀನಿ, ಕುಬ್ಜವಾಗಿ ಹಲಸು ಗಿಡ ಮಾಡಿದೀನಿ. ಹಲಸಿಂದ ಈಗ ನಂದೊಂದು 6 ವರ್ಷದ ಹಲಸಿದೆ. 6 ವರ್ಷದಿಂದ ಮುಂಚೆ ನನಗೆ ಏನನ್ಸೋದು, ಅಯ್ಯೋ ಇದು ಇಷ್ಟಿಷ್ಟು ದೊಡ್ಡ ಮರ ಇಲ್ಲಿ ಮಾಡಕ್ ಸಾಧ್ಯನಾ ಅಂತ ಅನ್ಸೋದು. ಆಮೇಲೆ ನಾನು ಸಣ್ಣ ಸಣ್ಣ ಸಸಿ ಇದ್ದವಾಗ್ಲೇ ಅದನ್ನ ಈ ತೆಂಗಿನ ಸಿಪ್ಪೆ ಇರುತ್ತಲ್ಲ ತೆಂಗಿನಕಾಯಿ ಸಲಿದ್ ಅದ್ರಲ್ಲಿ ಹಾಕೊಂಡಿರ್ತೀನಿ. ಅದ್ರಲ್ಲಿ ಹಾಕೊಂಡು ಅವಾಗವಾಗ ಪುರ್ಸತ್ತಾದಾಗ ಬೇರನ್ ತೆಗೆದು ಬಗ್ಗುಸಿಲ್ಲ ನೋಡ್ತಾ ಇರ್ತೀನಿ. ಯಾವ್ ನಾವ್ ಹೇಳ್ದಂಗೆ ಕೇಳಿ ಬೆಂಡಾಗುತ್ತೆ ಅಂತದೆಲ್ಲ ಮಾಡ್ಬೋದು ಅನ್ನೋದು ನಮಗೆ ಯಾವಾಗ ಅನುಭವಕ್ಕೆ ಬರಕ್ ಶುರು ಆಗುತ್ತೆ. ಈಗ ನೀಲಗಿರಿ ಸಸಿನೂ ಮಾಡೋಣ ಅಂತ ಪ್ರಯತ್ನ ಪಟ್ಟೆ. ಏನ್ ಮಾಡಿದ್ರು ಅದ್ ಬೆಂಡಾಗಲ್ಲ, ನೆಟ್ಟಗ್ ಹೋಗೋದು. ಅದನ್ನ ಎಷ್ಟು 100-200 ಅಡಿ ಮೇಲಿರುತ್ತೋ ಅದಕ್ಕೆ ಆಳ ಅಷ್ಟೇ ಬೇಕು ಅಂತ ಬೇರಿನ ಸ್ವಭಾವನೆ ಹಾಗಿರುತ್ತೆ. ಬೇರಿನ ಸ್ವಭಾವ ಆಗಿರುತ್ತೆ. ಈಗ ತೆಂಗು ಮಾಡ್ಬೋದಲ್ಲ ಅಂತ ಕೇಳ್ತಾರೆ. ಅವೆಲ್ಲ ಹಾಗಿರುತ್ತೆ, ನೆಟ್ಟಗೆ ಅದ್ ಮೇಲ್ ನೆಟ್ಟಗ್ ಹೋದಂಗೆ ಕೆಳಗ್ ನೆಟ್ಟಗ್ ಹೋಗ್ತಿರ್ತವೆ, ಬಗ್ಗಲ್ಲ ಅವು. ಅಂತದೆಲ್ಲ ಕೈ ಬಿಟ್ಬಿಟ್ಟು ಯಾವ್ದು ಸಾಧ್ಯ ಇದೆ ಅಂತ ಮರಗಳನ್ನೆಲ್ಲ ಮಾಡ್ತಾ ಇದ್ದೀನಿ ನಾನು. ಹಾಗಾಗಿ ನನ್ನಲ್ಲೇ ಸಾಕಷ್ಟು ಸಂಗ್ರಹಗಳಿವೆ. ಆದ್ರೆ ಈಗ ತಾವ್ ಹೇಳಿದ್ರಿ, ಅದು ಬೆಳೆದಾಗೂ ಬೆಳೆದಾಗೂ ಆ ಗಿಡವನ್ನ ಕತ್ತರಿಸಬೇಕು ಅಂತ ಹೇಳಿ. ಈ ಗಿಡವನ್ನ ಕತ್ತರಿಸೋದು ಸಹ ಒಂದು ಕಲೆ. ಈಗ ಬೇರೆ ಬೇರೆ ಜಾತಿಯ ಅಲಂಕಾರಿಕ ಗಿಡಗಳನ್ನು ಸಹ ಬೇರೆ ಬೇರೆ ರೀತಿಯಲ್ಲಿ ಕತ್ತರಿಸ್ಬಿಟ್ಟು ಅದು ತುಂಬಾ ಚಂದ ಕಾಣೋ ಹಾಗೆ ಮಾಡ್ತಾರೆ. ಈಗ ತಾವು ಆಲದ ಬೋನ್ಸಾಯಿಗಳ ಬಗ್ಗೆ ಹೇಳಿದ್ರೆ, ಅಜ್ಜ ಅಪ್ಪ ಮಕ್ಕಳು ಮೊಮ್ಮಕ್ಕಳು ಅಂತೇಳಿ ಆ ತರದ ಗಿಡಗಳನ್ನು ನೀವು ಮಾಡಿದ್ರೆ, ಅಷ್ಟು ಸಸಿಗಳಿದೆ ಅಂತೇಳಿ. ಈಗ ಅಲ್ಲಿ ಆ ತರದ ಕಟಿಂಗ್ಸ್ ಬೇರೆ ಬೇರೆ ತರದ ಆಕೃತಿಗಳೇನಾರ ಇದೆಯಾ ಅದರಲ್ಲಿ? ಹೌದು, ನೀವ್ ಹೇಳ್ದಂಗೆ ನಮ್ ಖುಷಿ ಅದು. ನಾವೊಂದು ಡ್ರೆಸ್ ಮಾಡಕ್ಕೆ ನಮ್ಗೆ ಏನೋ ಒಂದ್ಸಲಿ ಚೆನ್ನಾಗ್ ಮಾಡ್ಕೊಂತೀವಿ, ಒಂದ್ಸಲಿ ಹಿಂಗೆ ಇರ್ಲಿ ಬಿಡು ಅಂತ ಹೇಳ್ತೀವಿ. ಮಕ್ಕಳಿಗೆ ಅಂದಾಚಂದ ಮಾಡಿ ನೋಡ್ತಾ ಇರ್ತೀವಿ, ಒಂದ್ಸಲಿ ಕೃಷ್ಣನ್ ಡ್ರೆಸ್ ಹಾಕ್ತಿವಿ, ಇನ್ನೇನಾರ ರಾಧೆ ಕೃಷ್ಣ ಹಾಕ್ತಿವಿ. ಆ ತರ ಇದ್ರ ಮೇಲೆ ಈ ಗಿಡಗಳ ಮೇಲೆ ನಮ್ಗೆ ಒಂದು ಮಕ್ಕಳಿನ ಮಮತೆ ಬಂದ್ಬಿಡುತ್ತೆ. ನೀವ್ ಹೇಳ್ದಾಗ ಇದನ್ನೆಲ್ಲ ಕಟ್ ಮಾಡ್ಲೇಬೇಕು, ರೆಂಬೆ ಕೊಂಬೆ ಯಾವಾಗ್ಲೂ ಕತ್ತರಿಸ್ಬೇಕು ಅಂತ ಇಲ್ಲ. ನಾ ಶುರುನಲ್ಲಿ ಹಾಗೆ ಅನ್ಕೊಂಡಿದ್ದೆ, ಅದು ಸಣ್ಣ ಸಸಿ ಆದಾಗ ಮೇಲ್ ಚಿಗುಡ್ತಾ ಇರೋದು ಇದಾಗದು. ಆಮೇಲೆ ಅಂತ ಅನ್ಸೋದು, ಎಷ್ಟು ಚೆನ್ನಾಗಿ ಹರಡಿರೋದು, ನಾನು ಯಾವಾಗ್ಲೂ ಕಟ್ ಮಾಡ್ಬೇಕಾಗಿದ್ದೆ ಇದು ಅಂತ ಅನ್ಕೊಂಡು. ಈಗ ಹೊಸ ಹೊಸ ತರ ಬಟ್ಟೆ ಹರಗಕ್ ಒಂದಿಷ್ಟು ಕ್ಲಿಪ್ ಇಟ್ಕೊಂಡಿರ್ತೀವಿ ಅಲ್ಲಿ. ಇದನ್ ಸುಮ್ನೆ ಸುತ್ತ ಬಿಟ್ಟು ಮೊದ್ಲು ತಂತಿ ಸುತ್ತಿ ನಾನು ಹೇಗೇಗ್ ಬೇಕೋ ಹಾಗೆ ಬಗ್ಗಿಸ್ತಿದ್ದೆ. ಮೊದ್ಲು ಬಾರಿ ತರ ಸಿಸ್ಟಮೆಟಿಕ್ ಆಗಿ ಇದು 160 ಡಿಗ್ರಿ 360 ಡಿಗ್ರಿ ಈ ಟೈಪ್ ಎಲ್ಲ ಮಾಡ್ಬೇಕೇನೋ, ಇಕೆ ಬಾನ ತರ ಈ ತರ ಎಲ್ಲ ಅನ್ಕೊಳ್ತಿದ್ದೆ. ಕಡೆಗ್ ನಮ್ ಕೈಗೆ ಒಂಥರ ಆಟ ಆಡದಂಗ್ ಆಗ್ತಾ ಇರ್ತದ, ನಾ ಹೆಂಗ್ ಬಗ್ಗಿಸಿ ಯಾವ ಕಡೆ ಸೇರ್ಸಿಡ್ತೀನೋ ಆ ಕಡೆ ಇರ್ತದ. ಈಗ ನಾನು ಏನ್ ಮಾಡ್ತೀನಿ, ಆ ತಂತಿ ಗಿಂತಿ ಕಟ್ಟಲ್ಲ. ಆ ತಂತಿ ಕಟ್ಟದಾಗ್ಲೂ ಚೆನ್ನಾಗದು, ಆದ್ರೆ ನಾನು ಮರ್ತು ತಿಂಗಳುಗಟ್ಟಲೆ ತೆಗಿಲಿಲ್ಲ ಅಂದ್ರೆ ಅಲ್ಲೇ ತುಕ್ ಬಂದಂಗ ಆಗ್ಬಿಡೋದು ಗಿಡ. ಈಗ ನಾನೊಂದಿಷ್ಟು ಕ್ಲಿಪ್ಸ್ ತಗೊಂಡು ಇಟ್ಕೊಂಡಿರ್ತೀನಿ, ಅದನ್ನ ಯಾರ ಹತ್ರನೋ ಮಾತಾಡ್ತಾ ಅಲ್ಲಿ ನಿಂತ್ಕೊಂಡಿದ್ದೆ, ಅದನ್ನ ಹಂಗೆ ಬಗ್ಗಿಸ್ ಅಲ್ಲಲ್ಲೇ ಕ್ಲಿಪ್ ಇಟ್ಟಿರ್ತೀನಿ, ಅಲ್ಲಲ್ಲೇ ಅದಕ್ಕೆ ಕ್ಲಿಪ್ ಸೇರ್ಸಿಟ್ಬಿಡ್ತೀನಿ, 2 ಟೊಂಗೆ 3 ಟೊಂಗೆಗೆ. ಅದ್ ನನ್ಗೆ ಒಂದ್ ತಿಂಗ್ಳಂಗ್ ಮರ್ತೋದ್ರು ಅದೇನು ಎಫೆಕ್ಟ್ ಇಲ್ಲ. ಆಮೇಲೆ ಅದೇ ಒಂದ್ ಶೇಪ್ ಆಗೋಗ್ಬಿಟ್ಟಿರುತ್ತೆ. ಹಾಗಾಗಿ ಅದ್ರ ಆಕೃತಿ ಆಕಾರಗಳನ್ನ ನಮ್ಮ ಮನ್ಸಿಗೆ ಬಂದಂಗೆ ನಾವು ಹೇಗ್ ಚಂದ ಕಾಣಬೇಕು ಅಂತ ಅನ್ಸುತ್ತೆ ಆ ತರದಲ್ಲಿ ನಾವು ಮಾಡ್ಕೊಳ್ಳಿಕ್ಕೆ ಇದ್ರಲ್ಲಿ ಒಂದು ಅವಕಾಶ ಇದೆ. ಹೌದು, ಈಗ ವಿಶೇಷವಾಗಿ ಈಗ ಪ್ರಾರಂಭದಲ್ಲಿ ಬೆಳೆಸಬೇಕು, ನಾನು ಒಂದು ಮನೆಯೊಳಗೆ ಬೋನ್ಸಾಯ್ ಮಾಡಬೇಕು ಅನ್ನೋರಿಗೆ ಅದು ಹೇಗೆ ಪ್ರಾರಂಭ ಮಾಡಬೇಕು? ತಾವು ಹೇಳಿದ್ರು ಒಂದು ಸಣ್ಣ ಪಾಟ್ ನಲ್ಲಿ 1 ವರ್ಷದ ಅಥವಾ ಸಣ್ಣ ಗಿಡಗಳನ್ನ ತಂದು ಹಾಕಬೇಕು ಅಂತ ಹೇಳಿ. ಅದಕ್ಕೆ ವಿಶೇಷವಾಗಿ ಗೊಬ್ಬರಗಳನ್ನ ಏನಾರ ಹಾಕ್ಬೇಕು ಅಥವಾ ಮಣ್ಣು ಯಾವ ತರ ಇರಬೇಕು? ಹೌದು, ನೀವ್ ಇದು ಕೇಳಿದ್ ಬಾರಿ ಒಳ್ಳೇದಾಯ್ತು. ಯಾಕಂದ್ರೆ ನೀವು ಆರಂಭದಲ್ಲಿ ಮಾಡುವವರಿಗೆ ಅಂದ್ರಲ್ಲ, ನಾನ್ ಆರಂಭದಲ್ಲಿ ಮಾಡ್ಬೇಕಾರೇನು ನನಗೆ ಇದು ಮಾಡೋದ್ ಹೇಗೆ ಅಂತ ಗೊತ್ತಿರ್ಲಿಲ್ಲ. ಮತ್ತೆ ಬೋನ್ಸಾಯೇ ಮಾಡ್ಬೇಕು ಅನ್ನೋ ಒಂದು ನಾನು ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ದಿಲ್ಲ. ಇದೇ ಭದ್ರಾವತಿಲೇ ನಾವ್ ಇದ್ವಿ. ನನ್ಗೆ ನಮ್ ತುಳಸಿ ಗಿಡ ಅಂತ ನಾವ್ ಇಟ್ಕೊಳ್ಳೇಬೇಕು ದಿನ ಪೂಜೆ ಮಾಡಕ್ಕೆ. ಆದ್ರೆ ಭದ್ರಾವತಿ ಶಿವಮೊಗ್ಗ ಕೋಡಾಡ್ಬೇಕು, ನಮ್ ಮನೆ ಎಲ್ಲ ಇರೋದು ಶಿವಮೊಗ್ಗದಲ್ಲೇ. ಅವಾಗ ನನ್ ತುಳಸಿ ಗಿಡ 2 ದಿನದಲ್ಲಿ ಬರೋಷ್ಟೊತ್ತಿಗೆ ಒಣಗ್ ಹೋಗ್ಬಿಡೋದಲ್ಲ. ನಾನೇನ್ ಮಾಡ್ತಿದ್ದೆ, ಅದೊಂದ್ ಸಣ್ಣ ಡಬ್ಬಿ ಇಲ್ಲ ಒಂದು ಇದ್ರಲ್ಲಿ ಹಾಕೊಂಡು ನಾನು ಬುಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಹೋಗ್ಬೇಕಾದ್ರೆ ನಾನು ಅದ್ರೊಳಗೆ ಇಟ್ಕೊಂಡು ಹೋಗೋದು. ಹಾಗಾಗಿ ನನ್ ಗಿಡ ಏನ್ ಸಾಯ್ತಾ ಇರಲಿಲ್ಲ. ಅಕ್ಕಿಗಳೆಲ್ಲ ಬೀಜ ತಿಂದು ಹಾಕಿರೋ ಸಸಿಗಳು ಯಥೇಚ್ಛವಾಗಿರುತ್ತೆ. ನಮ್ ಮೊದ್ಲಿಂದ ಕೃಷಿ ಆಸಕ್ತಿ, ನಮ್ಮ ಅಜ್ಜನೂರು ನಮ್ಮ ಅಪ್ಪನೂರೆಲ್ಲ ಶೃಂಗೇರಿ. ಹಾಗಾಗಿ ನಮ್ ಗಿಡ ಮರಗಳ ನಿಸರ್ಗ ಮಧ್ಯ ಬೆಳೆದಿರೋದು. ಇಲ್ಲಿ ಸಿಟಿಲಿ ನಮಗೆ ಅಂತ ಒಂದ್ ಜಾಗ ಸಿಗ್ದಿದ್ರು, ಇರೋದ್ರಲ್ಲಾದ್ರೂ 4 ಗಿಡ ಹಾಕೋಬೇಕು ಅಂತ ಹೇಳಿ. ಈ ತುಳಸಿ ಗಿಡದ ಜೊತೆ ಬೋನ್ಸಾಯಿ ನಾನು ದೊಡ್ಡ ಬುಟ್ಟಿ ಮಾಡ್ಕೊಂಡೆ. 2 ಗಿಡ ನನಗೆ ಟೈಟ್ ಆಗಿ ಅದ್ರೊಳಗೆ ಕುತ್ಕೋಬೇಕು. ಶಿವಮೊಗ್ಗ ಭದ್ರಾವತಿ ನಮ್ ಜೊತೆ ಓಡಾಡಕ್ ಶುರು ಮಾಡ್ತು. ನಾವ್ ಇಲ್ಲಿ ಭದ್ರಾವತಿಲಿ 3 ವರ್ಷ ಇದ್ದಂತ ಹೊತ್ತಲ್ಲೇ ಅದಕ್ಕೂ 3 ವರ್ಷ ಹೆಚ್ಚಾಯ್ತು. ಆ ನಂತರ ಶಿವಮೊಗ್ಗಕ್ಕೆ ಹೋದಾಗ ನಾವು ಮನೆ ಮುಂದೆ ಒಂದ್ ಸಣ್ಣ ಫೋರ್ಟಿಕೋ, ಇದೆರಡು ಗಿಡ ಬಿಟ್ಟು ನಾ ಬೇರೆ ಕಡೆ ಗಮನ ಕೊಡ್ಲಿಲ್ಲ. ಯಾಕಂದ್ರೆ ಇದನ್ನ ನಾನು ಉಳಿಸ್ಕೋಬೇಕಾಗಿತ್ತು. ಅದ್ ಹೇಗೆ ಅಂತ ಹೇಳಿದ್ರೆ ಬಿದ್ರೂ ಏನಾಗ್ಲಿಲ್ಲ, ಅದು ಎತ್ಲಗೋ ಹುರುಡು ಬೀಳೋದು, ಈ ಮಕ್ಕಳೆಲ್ಲ ಆಟ ಆಡ್ಬೇಕಾರೆ ಮಾಡ್ಬೇಕಾರೆ. ಹಂಗಾಗಿ ಬೋನ್ಸಾಯಿ ಅನ್ನೋದು ನನ್ಗೆ ಆ ನಂತರ ನನ್ಗೆ ಡೆವಲಪ್ ಆಗಕ್ ಶುರು ಆಯ್ತು. ಇದನ್ನ ಇಷ್ಟ ಚೆನ್ನಾಗಿ ಮಾಡ್ಬೋದಲ್ಲ ಅಂತ ನಾನು ಒಂದ್ ಎರಡೆರಡು ವರ್ಷಕ್ಕೊಂದ್ಸಲಿ ಆ ಪಾರ್ಟ್ ಚೇಂಜ್ ಮಾಡ್ಕೊಂತ ಬಂದು ನಾನ್ ಅದಕ್ಕೋಸ್ಕರ ಅದೇ ತರ ಅದ್ರಲ್ಲಿ ಕಟಿಂಗ್ ಮಾಡಿರೋದು ತುಂಬಾ ನನ್ ಹಂಗೆ ಮಾಡ್ಬೇಕು ಅಂತ ಇಚ್ಛೆ ಇರೋರಿಗೆ ಒಂದ್ ಗಿಡ ನಾನ್ ಫ್ರೀ ಕೊಡ್ತೀನಿ ಆತರ ಮಾಡ್ಬಿಟ್ಟು. ಹೌದು, ಯಾಕಂದ್ರೆ ಇದು ನಾವು ಬೆಳೆಸಿ ಇಟ್ಕೊಂಡ್ರೆ ಇನ್ನೊಂದ್ ನಾಲ್ಕು ಜನ ಕೊಟ್ರೆ ನಮ್ಗೆ ಯಾವತ್ತೋ ಇಲ್ದಾಗ ಅವ್ರು ಖಂಡಿತ ಒಂದ್ ಕೊಟ್ಟೆ ಕೊಡ್ತಾರೆ ನಮ್ಗೆ ಅಂತ ಹೇಳಿ ನನ್ ಗಿಡಗಳೆಲ್ಲ ಸುಮಾರ್ ಕಡೆ ಆತರ ವಿತರಣೆ ಆಗೋಗಿದೆ. ಹಂಗಾಗಿ ನಾನು ಅದ್ರ ಮೇಲೆ ಒಂದೊಂದೇ ಬೇರೆ ಬೇರೆ ಗಿಡನೆಲ್ಲ ನಾನು ಪ್ರಾಯೋಗಿಕವಾಗಿ ಮಾಡ್ತಾ ಬಂದೆ. ನಾನು ಮಾಡಿದ ಗಿಡದಲ್ಲಿ ಯಾವ್ದು ಸಾಯ್ಲಿಲ್ಲ ಅದು. ಆಮೇಲೆ ಎಷ್ಟೋ ಜನ ಗಿಡ ಸತ್ತೋಯ್ತು ಅಂತ ಹೇಳಿದವ್ರು ನಮ್ಮ ಮನೆ ಮುಂದೆ ತಂದಿಟ್ಟು ಹೋಗ್ತಾರೆ. ನಾನು ಅವಾಗ ಅದನ್ನ ನೋಡ್ತೀನಿ, ಬೇರೊಳಗೆ ಏನಾದ್ರು ಹಸಿ ಇದೆಯಾ, ಬದುಕೋ ಚಾನ್ಸ್ ಇರುತ್ತಾ ಗೊತ್ತಾಗುತ್ತೆ ನನ್ಗೆ. ಆಮೇಲೆ ಅದನ್ನ ಮೇಲಿಂದೆಲ್ಲ ಕಟ್ ಮಾಡಿ ಮೇಲೆ ಮಣ್ಣೋ ಸಗಣಿನೋ ಮೆತ್ತಬಿಟ್ಟು ಗಟ್ಟಿಯಾಗಿ ಒತ್ತಿಟ್ಟು ಒಂದು 15 ದಿನ ನೆರಳಲ್ಲಿಟ್ಟು ಮತ್ತೆ ಚಿಗುರಿದಾಗ ಕೆಲವ್ರು ತಗೊಂಡೋಗ ಧೈರ್ಯ ಮಾಡಲ್ಲ, ಬೇಡ ಮತ್ ನಮ್ಮ ಮನೆಗೆ ತಗೊಂಡೋದ್ರೆ ಸಾಯುತ್ತೆ ಅಂತ. ನಮ್ಮನೇಲೆ ಎಷ್ಟೋ ಗಿಡಗಳನ್ನ ಬಿಟ್ಟು ಹೋಗಿದ್ದು ಇದೆ. ಅದನ್ನ ನಾನು ಸಾಕೊಳ್ತಾ ಈಗ ನಮ್ಮನೆಗೆ ಬರ್ತಿದ್ದಂಗೆ ಬರ್ತಾ ಬೆಳಗ್ಗೆ ಎದ್ದ ತಕ್ಷಣ ಬಾಗ್ಲು ತೆಗೆದು ನಾನು ಆ ಗಿಡಗಳನ್ನೆಲ್ಲ ನೋಡಿದ ನಂತರನೇ ನಂದು ಮುಂದಿನ ಕೆಲಸ. ಈಗ ಅನ್ಸಿದೆ ಅದನ್ನ ನಾನು ಇಷ್ಟೇ ಹವ್ಯಾಸ ಆಗಿ ಇಟ್ಕೋಬಾರ್ದು. ಕಾಡುಗಳು ನಶಿಸಿ ಹೋಗೋದು ಅಥವಾ ನಶಿಸಿ ಹೋಗೋದು ಅಂತಲ್ಲ, ಇನ್ನೊಂದು ಕಾಡು ಸೃಷ್ಟಿ ಮಾಡಂತ ಹೊತ್ತಿನಲ್ಲಿ ಈ ನಾನು ಯಾಕೆ ಒಂದು 100 ಆಲದ ಗಿಡ 100 ಅರಳಿ ಗಿಡನ ಈ ಸಮಾಜಕ್ಕೆ ಕೊಡುಗೆ ಹಾಕೊಡಬಾರ್ದು, ಇನ್ನು ನಾನು ಇರಷ್ಟು ದಿನ ಈ ತರ ಒಂದು 100 ಗಿಡಗಳನ್ನ ಮಾಡಿಡೋಣ, ಆಲ ಅರಳಿ ಸಾವಿರಾರು ವರ್ಷ ಬದುಕಂತ ಈ ಮರಗಳನ್ನ ನಾನು ಈ ಪ್ರತಿರೂಪಗಳನ್ನ ಸಂರಕ್ಷಿಸಿಡೋಣ. ನನ್ನ ನಂತರ ಏನಾಗುತ್ತೋ ಅದೆಲ್ಲ ನಾನು ಯೋಚನೆ ಮಾಡಲ್ಲ, ಆದ್ರೆ ಇದನ್ನ ಒಂದು ಮಾಡ್ಬೋದಲ್ಲ ಅಂತ ಒಂದು ನನಗೆ ಆ ತರ ಭಾವನೆ ಬಂದಿದೆ. ಅದಕ್ಕೆ ಸರಿಯಾಗಿ ನಾನು ಪ್ರತಿ ವರ್ಷ ನಮ್ಮ ಶಿವಮೊಗ್ಗದ ತೋಟಗಾರಿಕಾ ಇಲಾಖೆ ಹಾಗೂ ಜಿಲ್ಲಾ ಉದ್ಯಾನ ಕಲಾ ಸಂಘ ಏರ್ಪಡಿಸಿದಂತಹ ಫಲಪುಷ್ಪ ಪ್ರದರ್ಶನದಲ್ಲಿ ಈ ಗಿಡಗಳನ್ನೆಲ್ಲ ಎಷ್ಟು ಪ್ರೀತಿಯಿಂದ ಒಂದು ಜೀಪಲ್ ಬಂದು ನಮ್ಮ ಹಾರ್ಟಿಕಲ್ಚರ್ ಅವರು ತಗೊಂಡು ಹೋಗ್ಬಿಟ್ಟು ಅದನ್ನ ಜತನದಿಂದ ಕಾಪಾಡಿಕೊಂಡು ಮತ್ತೆ ಫ್ಲವರ್ ಶೋ ಮುಗಿದ ನಂತರ ನಮ್ಮನೇಲಿ ಬಂದೆ ಯತ್ತ ನಾನು ಅದು ಯಾವ ಸ್ಥಿತಿಯಲ್ಲಿ ಇಟ್ಟಿರ್ತೀನಿ ಯಾವ ಸ್ಥಳದಲ್ಲಿ ಇಟ್ಟಿರ್ತೀನಿ ಎಲ್ಲ ಜೋಡಿಸೋದು ಅದಕ್ಕೆ ಫುಲ್ ಸೆಕ್ಯೂರಿಟಿ ಕೊಡೋದು ಆಮೇಲೆ ಅದಕ್ಕೆ ಸಾವಿರಾರು ಜನ ಅದಕ್ಕೆ ಒಂದು ವಿಶೇಷವಾದ ಪ್ರೇಕ್ಷಕ ವರ್ಗ ಇರುತ್ತೆ. ಬೊನ್ಸಾಯಿ ಅಂದ್ರೆ ಎಲ್ಲರಿಗೂ ಗೊತ್ತಿಲ್ಲ, ಅದನ್ನ ನೋಡ್ತಾ ಅಲ್ಲೆಲ್ಲ ಸೆಲ್ಫಿ ತೆಕ್ಕೊಳ್ತಾರೆ ಫೋಟೋ ತೆಕ್ಕೊಳ್ತಾರೆ ಅದೆಲ್ಲ ನೋಡಿದಾಗ ನಾನ್ ದೂರದಲ್ಲಿ ನಿಂತ್ಕೊಂಡಿರ್ತೀನಿ. ನಾವು ಮಾಡಿದಕ್ಕೆ ಸಾರ್ಥಕ ಆಗುತ್ತೆ, ಇನ್ನೂ ಜಾಸ್ತಿ ಮಾಡಬೇಕು ಅಂತ ವರ್ಷ ವರ್ಷ ಅನ್ಸುತ್ತ ಹೊರತು ಇದು ಸಾಕು ಅಂತ ನನಗೆ ಅನ್ಸಿಲ್ಲ. ಅಂದ್ರೆ ವಿಶೇಷವಾಗಿ ಈಗ ಬೊನ್ಸಾಯಿ ಗಿಡಗಳನ್ನ ನಾನು ಮಾಡಬೇಕು, ನಮ್ಮನೆಯೊಳಗೂ ಇಟ್ಕೊಳ್ಬೇಕು, ಒಂದು ಗಿಡ ಇರ್ಲಿ ಅಂತ ಹೇಳಿ ಅಪೇಕ್ಷೆ ಪಟ್ಟರೆ ಮೊದಲು ನೀವು ಗಿಡಗಳನ್ನ ಪ್ರೀತಿಸುವುದನ್ನ ಕಲ್ತ್ಕೊಳ್ಬೇಕು. ಖಂಡಿತ ಹೌದು, ಅದು ಮುಖ್ಯವಾದದ್ದು. ಮೊದಲು ಗಿಡಗಳನ್ನ ಪ್ರೀತಿಸಬೇಕು, ಆ ನಂತರ ಅವುಗಳ ಜೊತೆ ಮಾತಾಡಬೇಕು. ಈಗ ತಾವ್ ಹೇಳಿದ್ರೆ ನಾ ದಿವಸ ಮಾತಾಡ್ತೀನಿ ಅದ್ರ ಜೊತೆಗೆ ಅಂತ ಹೇಳಿ ಆ ರೀತಿಯಾಗಿ ಆ ಪ್ರೀತಿ ತೋರಿಸಿದಷ್ಟು ಸಹ ನೀವು ಅದಕ್ಕೆ ವಿಶೇಷವಾಗಿ ಗೊಬ್ಬರ ಹಾಕೋದೇನ್ ಬೇಡ. ಇವೆಲ್ಲ ಕಾಡು ಜಾತಿ ಗಿಡಗಳು, ತಾವ್ ಹೇಳಿದಾಗೆ ಅರಳಿ ಆಲಗಳಿಗೆ ವಿಶೇಷವಾಗಿ ಗೊಬ್ಬರ ಏನ್ ಬೇಡ. ನಾವ್ ಹೇಗ್ ಬೆಳೆಸ್ತೀವಿ, ಯಾವ ಆಕಾರಕ್ಕೆ ಬೆಳೆಸ್ತೀವಿ ಅನ್ನೋದ್ರ ಮೇಲೆ ನೀವು ಎಷ್ಟು ನೀರ್ ಕೊಡಬೇಕು ಅನ್ನೋದನ್ನ ನೀವೇ ತಿಳ್ಕೊಳ್ಬೇಕಾಗತ್ತೆ ಅಷ್ಟೇ ಕಾಲಕ್ಕೆ. ಇನ್ನು ಹೆಚ್ಚಿನ ಮಾರ್ಗದರ್ಶನ ಬೇಕು ಅಂತ ಹೇಳಂದ್ರೆ ಚಂದ್ರಕಲಾ ಅವ್ರು ಕೊಡ್ತಾರೆ. ಖಂಡಿತವಾಗಿ ಈ ಸಂದರ್ಶನ ಕೇಳದಂತವರು ಆಸಕ್ತಿ ಇರೋರು ಖಂಡಿತ ನಿಮ್ಮನೆ ಒಳಗೆ ಒಂದು ಗಿಡ ಇಟ್ಕೊಳ್ಳಿ. ಯಾಕೆಂತೇಳಂದ್ರೆ ಅರಳಿ ಮರ ನಾವು ಅಲ್ಲೆಲ್ಲೋ ಇದೆ ಅಲ್ಲೆಲ್ಲೋ ಹೋಗ್ತೀವಿ ಅಲ್ಲೆಲ್ಲೋ ಪ್ರದಕ್ಷಿಣೆ ಮಾಡ್ತೀವಿ ಅನ್ನೋದಕ್ಕಿಂತ ನಿಮ್ಮನೆ ಒಳಗೆ ಒಂದು ಅರಳಿ ಮರ ಇಟ್ಕೊಳ್ರಿ. ಬೋನ್ಸಾ ಇದು ಅಲ್ವಾ ಪವಿತ್ರವಾದ ವೃಕ್ಷವೂ, ಪವಿತ್ರವಾದ ವೃಕ್ಷನೂ ಹೌದು, ಜೊತೆಗೆ ನಿಮ್ಗೊಂದು ಖುಷಿ ಕೊಡುತ್ತೆ. ನಮ್ಮನೆ ಒಳಗೆ ಒಂದು ಅರಳಿ ಮರ ಇದೆ, ಒಂದು ತುಳಸಿ ಗಿಡ ಇದೆ, ತುಳಸಿ ಗಿಡನೂ ಬೋನ್ಸಾಯಿ ಮಾಡಬಹುದು ಅಂತ ಹೇಳಿದ್ರಲ್ಲ. ದೊಡ್ಡ ದೊಡ್ಡಕ್ಕೆ ಆಗುವಂತ ತುಳಸಿ ಗಿಡಗಳನ್ನ ಸಣ್ಣ ಸಣ್ಣಕ್ಕೆ ವರ್ಷ ಬೆಳೆದಿರೋ ಇರಂತ ತುಳಸಿ ಗಿಡಗಳಿದಾವೆ ಇವತ್ತು ಕುಪ್ಪಳ್ಳಿ ಕಟ್ಟೆಯಲ್ಲೆಲ್ಲ ನೋಡಿದಾಗ. ಹಾಗಾಗಿ ಅದನ್ನು ಕೂಡ ನಾವು ಅದು ಬುಷ್ ಆಗುತ್ತೆ ಹಿಂಗ್ ಮರ ಕಾಂಡ ದಪ್ಪ ಆಗದಿದ್ರು ಕೂಡ ಅಷ್ಟಷ್ಟು ವರ್ಷ ಕಾಪಾಡ್ಕೊಳ್ಬಹುದು. ಖಂಡಿತವಾಗಿ ಖಂಡಿತವಾಗಿ. ಹಾಗಾಗಿ ಕೇಳಿದ್ರೆ ನೀವು ಸಹ ಆಸಕ್ತಿ ವಹಿಸಿ ಈ ಬೋನ್ಸಾಯಿ ಗಿಡಗಳನ್ನ ಮನೆ ಮುಂದೆ ಇಟ್ಕೊಳ್ಳಿ. ಭರ್ತಿ ಅಲ್ದಿದ್ರು ನಿಮ್ಮ ಖುಷಿಗಾಗಿ ಒಂದ್ 4 ಗಿಡ ಇಟ್ಕೊಳ್ಳಿ. ನಿಮ್ಮ ಮಗನ ಹೆಸರನ್ನೋ ಅಥವಾ ಮಗಳ ಹೆಸರಿನಲ್ಲೋ ಅದು ಇನ್ನೂ ಬೆಳೆದು ದೊಡ್ಡಾದಾಗ ಈ ಗಿಡಕ್ಕೆ ನೋಡಿ ನನ್ನ ಮಗನಷ್ಟೇ ವಯಸ್ಸಾಗಿದೆ ಮಗಳಷ್ಟೇ ವಯಸ್ಸಾಗಿದೆ ಅಂತ ತೋರಿಸಬಹುದವ ಆ ಗಿಡಗಳನ್ನ. ಇದೊಂದು ವಿಶೇಷವಾದ ಹವ್ಯಾಸ. ಕಡೆದಾಗಿ ಆಸಕ್ತಿ ಇರೋರು ಏನಾರು ನಿಮ್ಮನ್ನ ಸಂಪರ್ಕಿಸಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋದಾದ್ರೆ, ನಿಮ್ಮ ಈ ಬೋನ್ಸಾಯಿ ಕೃಷಿಯ ಬಗ್ಗೆ ನಿಮ್ಮನ್ನ ಕೇಳಬೇಕು ಅನ್ನೋದಾದ್ರೆ ದಯವಿಟ್ಟು ದೂರವಾಣಿ ಸಂಖ್ಯೆಯನ್ನು ಹೇಳ್ಬೋದಾ? ಖಂಡಿತ ಹೇಳ್ಬೋದು. ಆತರ ದಿನನಿತ್ಯ ಬರ್ತಾ ಇರ್ತಾರೆ ನನ್ನಲ್ಲಿ, ಅದವರಿಗೆ ಒಂದು ಡೆಮಾನ್ಸ್ಟ್ರೇಷನ್ ತೋರಿಸಿ ಒಂದೊಂದು ಸಸಿಗಳನ್ನು ಕೊಟ್ಟು ಕಳಿಸ್ತೀನಿ. ನೇರಳೆ ಹಣ್ಣಿನ ಸೀಸನ್ ಅಲ್ಲಿ ಆ ನೇರಳೆ ಬೀಜ ಎಲ್ಲ ತಂದು ಒಂದು ಬುಟ್ಟಿಲಿ ಮಣ್ಣು ಸುರಿದು ಹಾಕಿಟ್ಟಿರ್ತೀನಿ. ಬೇಕಾದಷ್ಟು 100 ಸಸಿ ಆಗಿರುತ್ತೆ, ಅಲ್ಲೆಲ್ಲ ಹೋದಾಗ ಬೇವಿನ ಬೀಜ ತಗೊಂಬಂದು ಅಲ್ಲಿ ಹಾಕ್ತೀನಿ. ಅಂತ ಸಸಿನೆಲ್ಲ ನಾನು ಅವ್ರಿಗೆ ಒಂದೊಂದು ಕೊಟ್ಬಿಟ್ಟು ನಾನು ನೇರಳೆ ತಾವ್ ಹೇಳಿದ್ರೆ ನೇರಳೆನೂ ಬೋನ್ಸಾಯಿ ಮಾಡಬಹುದಾ? ತುಂಬಾ ಚೆನ್ನಾಗಿ ಆಗುತ್ತೆ. ನೋಡಿ ಈಗ ನೇರಳೆ ಏನಾರು ಬೋನ್ಸೈ ಮಾಡೋದಾದ್ರೆ ನಮ್ಮನೆ ಒಳಗೆ ನೇರಳೆಯನ್ನು ಬಿಡುತ್ತೆ, ಅದು ಯಾವ್ದೋ ಒಂದು ಹಂತದವರೆಗೆ ಅದು ದೊಡ್ಡದಾದ್ಮೇಲೆ ತಾವ್ ಹೇಳಿದ್ರೆ ಆಲದ ಹಣ್ಣು ಬಿಡುತ್ತೋ ಅಂದ್ರಲ್ಲ, ಹಾಗೆ ಒಂದು ಹಂತಕ್ಕೆ ಅದು ಬೆಳೆದ ಮೇಲೆ ವಯಸ್ಕ ನೇರಳೆ ಗಿಡ ನೇರಳೆ ಹಣ್ಣು ಬಿಡಕ್ ಶುರು ಆಯ್ತು, ನಮ್ಮನೆಯೊಳಗೆ ನೇರಳೆ ಹಣ್ಣು ಸಿಗುತ್ತೆ. ಅದು ಮತ್ತೆ ಆ ನೋಡೋ ಖುಷಿ, ಅದನ್ನ ಅನುಭವಿಸೋ ಫೀಲಿಂಗ್ ಅದು ಬೇರೆ, ತುಂಬಾ ವಿಶೇಷವಾಗಿರುತ್ತೆ. ಆಮೇಲೆ ಅವುಗಳಿಗೋಸ್ಕರ ನಾವು ಎಲ್ಲಿದ್ರು ಓಡ್ ಬರ್ತೀವಿ, ಮನೆ ಸೇರ್ಕೋತೀವಿ. ನಮ್ಗೆ ಹೊರಗಡೆ ಬೇರೆ ಎಲ್ಲಾದ್ರೂಕ್ಕಿಂತ ಅಯ್ಯೋ ನಮ್ಮ ಈ ಗಿಡನ ರಕ್ಷಿಸಬೇಕು ಅನ್ನೋದೊಂದು ಇರೋದ್ರ ಜೊತೆಗೆ ದಿನನಿತ್ಯ ನೋಡಿ ನೋಡಿ ಅದನ್ನ ಮಕ್ಕಳನ್ನು ಹೆಂಗ್ ಬಿಟ್ಟಿರೋಕ್ಕಾಗಲ್ಲ ಹಾಗೆ ಆಗುತ್ತೆ. ನೀವು ಯಾವುದೇ ರೀತಿ ಹಣ್ಣು ಸೀತಾಫಲದಿಂದ ಹಿಡಿದು, ನಾನು ಇದು ಹೇಳೋದ್ರ ಜೊತೆ ಒಂದಿಷ್ಟು ಗಿಡಗಳದ ಹೆಸರು ಹೇಳ್ಬಿಡ್ತೀನಿ. ಕಳೆದಾಗೆ ಇದು ಆಲದ ಮರದಲ್ಲಿ ಮಾಡಬಹುದು, ಅರಳಿ ಮರ, ಸೀತಾಫಲ, ಆಮೇಲೆ ಹನುಮಾನ್ ಫಲ, ರಾಮಫಲ, ಚಿಕ್ಕು ಸಪೋಟ ಇರುತ್ತಲ್ಲ ಅದು ಗೇರ್ ಮರ ಮಾಡಬಹುದು, ಹಲಸಿಂದು, ದೀವಿ ಹಲಸು, ಮತ್ತೆ ಜಾಲಿ ಮರದಲ್ಲಿ ಮಾಡಬಹುದು, ಕ್ರಿಸ್ಮಸ್ ಟ್ರೀ ಮಾಡ್ತಾರೆ, ಸಮುದ್ರ ಫಲ, ಕಂಚುವಾಳ, ಮುತ್ತುಗ ಮುತ್ತು ಅದನ್ನು ಮಾಡಬಹುದು. ಆಮೇಲೆ ಬೂರ್ಗ ಇರುತ್ತೆ, ಹಿಪ್ಪೆ ಮರ, ಹಿಪ್ಪನೇರಳೆಯಲ್ಲಿ ಕೂಡ ನಾನು ಮಾಡಿದೀನಿ. ಮತ್ತೆ ಚಳ್ಳೆ ಹಣ್ಣು ಅಂತ ನಾವು ಉಪ್ಪಿನಕಾಯಿ ಹಾಕಿರೋದು, ಮರ್ಸೇಬು, ಸರ್ವೆ ಮರ ಮಾಡಬಹುದು, ಕೃಷ್ಣ ಅಲ, ರಬ್ಬರ್ ಮರ, ಆಮೇಲೆ ಬಸ್ರಿ ಮರ, ಕೋಳಿ ಮರ ಅಂತ ಹೇಳ್ತಾರೆ, ಅದು ಅಷ್ಟೇ ಸಾವಿರಾರು ವರ್ಷ ಬದುಕಂತದ್ದು. ಈ ತರ ತುಂಬಾ ನೂರಾರು ಮರದ ಹೆಸರು ಇದೆ. ನಾನು ಈ ಸಲ ವಾಟೆ ಹುಳಿ ಜೊತೆಗೆ ಅಡೋಳಿ ಅಂತ ಕೂಡ, ಅದು ನಮ್ಮ ಸಿರ್ಸಿ ಕಡೆ ಹೋದಾಗ ಆಕಾಶದ ಬೆಳೆದಂತ ಮರಗಳು, ಅದರಲ್ಲೇ ಒಂದೆರಡು ಹಣ್ಣು ನನ್ಗೆ ಯಾರೋ ತಿನ್ನಕ್ ಕೊಟ್ಟಾಗ ತಿಂದು ಅದರಲ್ಲಿ ಬೀಜ ಹಾಕಿರೋದು, ಈಗ 4 ವರ್ಷ ಆಗಿದೆ ಆ ಮರಕ್ಕೆ. ನಾನು ಅದನ್ನ ದಿನ ಹೇಳ್ತೀನಿ, ನಿಮ್ಗೆ ಎಲ್ಲಿ ಜಾಗ ಇದೆಯೋ ಗೊತ್ತಿಲ್ಲ, ಅಲ್ಲಿ ತನಕ ನನ್ನ ಜೊತೆ ಇರ್ರಿ, ಎಲ್ಲ ಮುಂದೆ ಒಂದಿನ ಇರ್ಬೋದು ಅಂತ ಹೇಳಿ. ಹಂಗಾಗಿ ಅಂತದನ್ನೆಲ್ಲ ನಾನು ಈ ಬೀಜಗಳನ್ನು ಒಂದು ಬುಟ್ಟಿ ಒಳಗೆ ಎಸ್ತ್ರೆ ಸಾಕು, ಯಾವ್ದೊಂದು ದೊಡ್ಡ ಬೆತ್ತದ ಬುಟ್ಟಿ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಕೆಳಗಡೆ ಒಂದ್ ಪೇಪರ್ ಹಾಸಿ ಮಣ್ಣು ಏನ್ ಗೊಬ್ಬರ ಇರುತ್ತೆ ಎರೆಗೊಬ್ಬರನ ಏನೋ ಹಾಕಿ ಆ ಬೀಜನೆಲ್ಲ ನಾವು ಹಣ್ಣು ತಿಂದಿದ್ದೆಲ್ಲ ಅದ್ರಲ್ಲಿ ಒಗಸ್ತಾ ಬಂದ್ರೆ ಬೇಕಾದಂತ ವೆರೈಟಿ ಸಸಿಗಳಿದೆ ನಮ್ಮನೆಯಲ್ಲಿ. ನಾವು ಬಂದವರಿಗೆಲ್ಲ ಆ ತರದ ಒಂದು ಕೊಟ್ಟೆ ಕಳಿಸಂತದ್ದು. ಹಾಗಾಗಿ ನನ್ನನ್ನ ಸಂಪರ್ಕಿಸೋ ಅಂತ ವಿಳಾಸ ಅಂದ್ರೆ, ನಾ ಶಿವಮೊಗ್ಗದ ವಿನೋಬ ನಗರ, 60 ಫೀಟ್ ರೋಡು, RMC ಕಾಂಪೌಂಡ್ ಆಪೋಸಿಟ್ ನಮ್ಮನೆ ಅನುಗ್ರಹ ಅಂತ ಹೇಳಿ ಇಲ್ಲಿ ನನ್ನ ಒಂದು ದೂರವಾಣಿ ನಂಬರ್ ಕೂಡ ಹೇಳ್ತೀನಿ, 9035030534. ಇನ್ನೊಮ್ಮೆ ಹೇಳ್ತೀನಿ, 9035030534. ಯಾವತ್ತು ನಾನು ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆ ತನಕ ನನ್ನ ಫೋನ್ ಅಟೆಂಡ್ ಮಾಡ್ತಾನೆ ಇರ್ತೀನಿ. ಆಮೇಲೆ ನನ್ನ ಒಂದ್ಸಲ ನಮ್ಮ ಬೋನ್ಸೈ ಗಿಡಗಳನ್ನೆಲ್ಲ ನೋಡಿ, ನೀವು ಕೂಡ ಅದನ್ನ ಒಂದು ಈ ಹವ್ಯಾಸನ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತಿದ್ರೆ ಒಳ್ಳೇದು. ಯಾಕಂದ್ರೆ ಇದೊಂದು ಸಿದ್ಧ ಕಾಡು, ಮುಂದೆ ನಾವು ಪ್ರತಿ ಒಬ್ರು ಮನೇಲೂ ಒಂದ್ ಎರಡೆರಡು ಗಿಡನಾದ್ರೂ ಬೆಳೆಸ್ಕೊಂಡ್ರೆ ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಕಾಡನ್ನ ಸೃಷ್ಟಿ ಮಾಡಬಹುದು ಅಂತ ಹೇಳ್ಕೊಂತ, ಇದು ಸಮಾಜಕ್ಕೆ ಒಂದು ಕೊಡುಗೆ ಅಂತಾನೆ ಹೇಳ್ಬೋದು. ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆಕಾಶವಾಣಿಲೆ ನಾನು ಇದು ಪ್ರಥಮ ಬಾರಿಗೆ, ಬೇರೆ ಬೇರೆ ಸಂದರ್ಶನ ಇದ್ರು ಕೂಡ ಬೋನ್ಸೈ ಬಗ್ಗೆ ನಂಗೆ ಇದು ಪ್ರಥಮ ಸಂದರ್ಶನ ನೀವು ಮಾಡಿರೋದು ನಂಗೆ ತುಂಬಾ ಖುಷಿ ಆಗ್ತಿದೆ. ನಿಮ್ ಕೂಡ ನಾನು ಅನಂತನಂತವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಧನ್ಯವಾದಗಳು ಚಂದ್ರಕಲಾ ಅವರೇ, ನಮಸ್ಕಾರ. ಇದುವರೆಗೆ ಬೋನ್ಸೈ ಪ್ಲಾಂಟೇಷನ್ ಈ ಕುರಿತು ಶಿವಮೊಗ್ಗದ SV ಚಂದ್ರಕಲಾ ಇವರೊಡನೆ ಸಂದರ್ಶನವನ್ನು ಕೇಳುತ್ತಿದ್ದೀರಿ. ನಾವಿ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್, ಇದೊಂದು RBI ರಿಜಿಸ್ಟರ್ಡ್ NBFC. ಇದು ನೀಡುತ್ತೆ ಈಸಿ ಪೇಪರ್ಲೆಸ್ ಹಾಗೂ ಹ್ಯಾಸಲ್ ಫ್ರೀ ಹೋಮ್ ಲೋನ್ ಪ್ರೋಸೆಸ್. 6.95% ನಷ್ಟು ಇಂಟ್ರೆಸ್ಟ್ ರೇಟ್ ನಿಂದ ಪ್ರಾರಂಭ, ಪಡೆಯಿರಿ 1.5 ಕೋಟಿ ವರೆಗಿನ ಲೋನ್, ಜೊತೆಗೆ ನಿಮ್ಮ ಪ್ರಾಪರ್ಟಿಯ 90% ವ್ಯಾಲ್ಯೂನ ಲೋನ್ ಪಡೆಯಿರಿ ನಾವಿ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಮಾತ್ರ. ಇನ್ನು ಮುಂದೆ ಕೇಳಿ ಪರಿಸರ ಗೀತೆ. ವನ್ಯಜೀವಿಗಳು ನಮ್ಮ ಸಿರಿ, ಅರಣ್ಯ ರಕ್ಷಣೆ ನಮ್ಮ ಗುರಿ. ವನ್ಯಜೀವಿಗಳು ನಮ್ಮ ಸಿರಿ, ಅರಣ್ಯ ರಕ್ಷಣೆ ನಮ್ಮ ಗುರಿ. ಕಂಕಣ ಕಟ್ಟಿಹೆವು ದೇಶದ ಏಳ್ಗೆಗೆ ದುಡಿಯುವೆವು, ಕಂಕಣ ಕಟ್ಟಿಹೆವು ದೇಶದ ಏಳ್ಗೆಗೆ ದುಡಿಯುವೆವು. ವನ್ಯಜೀವಿಗಳು ನಮ್ಮ ಸಿರಿ, ಅರಣ್ಯ ರಕ್ಷಣೆ ನಮ್ಮ ಗುರಿ. ಕಂಕಣ ಕಟ್ಟಿಹೆವು ದೇಶದ ಏಳ್ಗೆಗೆ ದುಡಿಯುವೆವು. ಬನಸ

ನಮನ ಹುತಾತ್ಮರಿಗೆ ನಮನ ಸಂಕುಲದ ರಕ್ಷಣೆ.